ಆರೋಗ್ಯ ಹೈಜೀನ್ ಮತ್ತೆ ಸಾಂಸ್ಕೃತ್ ಅಂತ ಸಬ್ಜೆಕ್ಟ್ ಇದೆ ಭಾಷಾ, ಅಂದ್ರೆ ಕಡ್ಡಾಯವಾಗಿ ಇಂಗ್ಲಿಷ್ ಕನ್ನಡ ಇರೋದ್ರ ಜೊತೆಯಲ್ಲಿ ಇನ್ನೊಂದು ಆಪ್ಷನ್ ಅಲ್ಲ, ಅದೊಂದು ಭಾಷೆ ಕಲೀಲೇಬೇಕು. ಹಿಂದಿ, ಸಂಸ್ಕೃತ ಅಥವಾ ಹೈಜೀನ್ ಅದು ಆರೋಗ್ಯದ ಬಗ್ಗೆ ಒಂದು ಸಬ್ಜೆಕ್ಟ್ ಕೊಡೋರು ಮಿಡ್ಲ್ ಸ್ಕೂಲ್ ನಲ್ಲಿ ಹೈಸ್ಕೂಲ್ ನಲ್ಲಿ. ಹೈಸ್ಕೂಲ್ ನಲ್ಲಿ ಪೌರನೀತಿ ಅಂತ ಒಂದು ಪುಸ್ತಕ ಇರೋದು, ಅದು ಬರೀ ಪೊಲಿಟಿಕಲ್ ಸಬ್ಜೆಕ್ಟ್. ಅದು ಈಗ ಅವೆಲ್ಲ ಇಲ್ಲ. ಸಂಸ್ಕೃತವನ್ನ ಅದ್ಯಾಕೋ ಮನಸ್ಸಿಗೆ ಬೇಸರ ಆಗಿ ಕಲಿಬಾರ್ದು ಅಂತ ಉದಾಸೀನ ಮಾಡ್ಕೊಂಡು ಬಂದೆ. ಆದ್ರೆ ನನ್ನ ಕೊನೆ ನಾ ಡಿಗ್ರಿ ಮುಗಿಸೋ ತನಕ ನನ್ನ ಕೈ ಬಿಡ್ಲಿಲ್ಲ. ಯಾಕಂಗ ಅಂದ್ಕೊಂಡ್ರಿ ನೀವು? ಹಳ್ಳಿಲೇ ಬೆಳೆದಿರೋದ್ರಿಂದ ಮತ್ತೆ ಇದು ಸಂಸ್ಕೃತ ಅಂದ್ರೆ ಬಹಳ ಕಷ್ಟ, ಬೇಡ, ಕಷ್ಟ ಕ್ಲಿಷ್ಟಕರ, ಕಲಿಯೋದ್ ಕಷ್ಟ ಆಗತ್ತೆ ಯೋಚನೆ ಮಾಡಿದೆ. ನಮ್ಮೂರ್ಲೇ ಒಬ್ಬ ಗುಂಡಪ್ಪ ಅನ್ನೋರು ಹೈಸ್ಕೂಲ್ ಕ್ಲರ್ಕ್ ಆಗಿದ್ರು. ಅವರು ಬಲವಂತ ಮಾಡಿ ಏಯ್ ಕನ್ನಡ ಏನ್ ತಗಂತೀಯ ಸಂಸ್ಕೃತ ಕಲಿ ಅಂತ ಒತ್ತಾಯ ಮಾಡಿಕೊಟ್ರು. ಅವರು ಹೈಸ್ಕೂಲ್ ಓದಿದ್ಮೇಲೆ ಬಿಟ್ಬಿಟ್ರೆ ಆತು ಅಂತ ತೊಳ್ಕೊಂಡೆ, ಬಿಡ್ಲಿಲ್ಲ. ಅದು ಶಿವಮೊಗ್ಗ ಕಾಲೇಜಿಗೆ ಬಂದೆ ಪಿ ಯು ಸಿಗೆ. ಭರತ್ರಾ ಸಿಂಗ್ ಅಂತ ಪ್ರಿನ್ಸಿಪಾಲ್ ಇದ್ರು, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಸರ್ ನಮ್ ಸಂಸ್ಕೃತ ಕಲಿ ಕಷ್ಟವಾಗತ್ತೆ, ಬೇಡ ಇದೆ, ಬಿಡಿ ಕನ್ನಡ ಚೇಂಜ್ ಮಾಡ್ಕೊಡಿ ಅಂದೆ. ಅವರು ಸ್ಟ್ರೆಂತ್ ಎಷ್ಟಿದೆ ಸಂಸ್ಕೃತಕ್ಕೆ ಅಂತ ಕೇಳಿದ್ರು ಕ್ಲಾಸ್ ಟೀಚರ್ ಕರೆದು. ಅವ್ರೇನ ಹೇಳಿದ್ರೆ ಇಷ್ಟು ಹುಡುಗಿರೋದೆ ಅಂದೆ. ಏ ನೀನ್ ಚೇಂಜ್ ಮಾಡಕ್ಕಾಗಲ್ಲ ಅನ್ಬಿಟ್ರು. ಅಲ್ಲೂ ಕಷ್ಟಪಟ್ಟು ಸಂಸ್ಕೃತದಲ್ಲಿ ಫೇಲ್ ಆದೆ. ಒಂದ್ ವರ್ಷ ಪಿ ಯು ಸಿ ಡಿಗ್ರಿ ಕ್ಲಾಸ್ ಹೋಯ್ತು, ಮರು ವರ್ಷ ಮತ್ತೆ ಕಲಿಸ್ಕೊಂಡು ಮತ್ತೆ ಡಿಗ್ರಿಗೆ ಹೋದ್ವಿ. ಡಿಗ್ರಿ ಮೈಸೂರಿನಲ್ಲಿ ಮಾಡಿದೆ. ಅಲ್ಲಿ ಹೋಗಿ ಸಿ ಡಿ ನರಸಿಂಹ ಅಂತ ಮಹಾರಾಜ ಕಾಲೇಜ್ ಪ್ರಿನ್ಸಿಪಾಲ್ ಅಲ್ಲಿ ಸೀಟ್ ಸಿಕ್ತು ನನಗೆ. ಅವ್ರ ಹತ್ರ ಹೋಗಿ ಕೇಳಿದೆ, ಅವ್ರು ಕ್ಯಾನ್ಸಲ್ ಮಾಡಿದ್ರು, ಕೊಡಕ್ಕಾಗಲ್ಲ ನೀನ್ ಕನ್ಸರ್ಟ್ನೆ ಓದ್ಬೇಕು ಅಂತ ಅಟ ಹಿಡಿದ್ರು. ಅಯ್ಯೋ ಗ್ರಹಾಚಾರ್ಯ ಹಿಂಗಾಯ್ತಲ್ಲಪ್ಪ ನನ್ನ ಪರಿಸ್ಥಿತಿ ಅಂತ ಯೋಚನೆ ಮಾಡಿದೆ. ಆಗ ಕ್ಲಾಸಿಗೆ ಸೇರಾಯ್ತು, ಚೇಂಜ್ ಮಾಡಕ್ ಕೊಡ್ಲಿಲ್ಲ. ಇದನ್ನೇನ್ ನಾನು ಬೇಡ ಅಂತ ಬಿಟ್ಟಿಗಂತ ಬಂದ್ರು ಬಿಟ್ಟಿಗಂತ ಇದನ್ನ ನಾನು ಬಿಡವಲ್ದಲ್ಲ, ಇದು ಇನ್ನೆಲ್ಲ ಸಹ ಪಾಸ್ ಮಾಡ್ತೀನಿ, ಸಂಸ್ಕೃತ ಫೈನಲ್ ಆಗಿ ಡಿಗ್ರಿ ಅಂತೂ ನಾನು ಮಾಡಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದೆ. ಕ್ಲಾಸ್ ಕಮೆಂಟ್ಸ್ ಆದವು. ಅಲ್ಲಿ ಅನಿರೀಕ್ಷಿತ ಕೊಳ್ಳೇಗಾಲ ಅನ್ನೋ ಹುಡುಗ ಸರಗೂರ್ ಅಂತ ಬಂತವ್ರ ಊರು, ಅವನು ಬಸವಣ್ಣ ಅಂತ ಹೇಳಿ ಪಿ ಬಸವಣ್ಣ ಅಂತ ಅವನನ್ನ ಕ್ಲಾಸ್ ಮೆಟ್ ಅದ ಬಡವ. ಹಂಗಂತ ಸಂಸ್ಕೃತ ಕಾಲೇಜ್ನಲ್ಲಿ ಮೈಸೂರು ಮಹಾರಾಜ ಸಂಸ್ಕೃತ ಕಾಲೇಜಲ್ಲಿ ಓದ್ತಿದ್ದ, ಅಲ್ಲಿ ಫ್ರೀ ಊಟ ಹಾಕ್ತಿದ್ರು, ಅಲ್ಲಿ ಸುತ್ತ ರಾಷ್ಟ್ರಗಳಿಗೆ ಊಟ ಮಾಡ್ಕೊಂಡು ಅಲ್ಲಿದ್ದ. ಅವನ ಸ್ನೇಹಿತ ಆದ್ಮೇಲೆ ಅವನಿಗೆಲ್ಲ ಹೇಳ್ಕೊಂಡು ಬಂದೆ, ಬಸವಣ್ಣ ಎಲ್ಲ ಸಬ್ಜೆಕ್ಟು ಪಾಸ್ ಮಾಡ್ತೀನಿ ಕಣ್ಣ, ಸಂಸ್ಕೃತದಲ್ಲಿ ಪಾಸ್ ಆಗದೆ ಡಿಗ್ರಿ ತಗೊಳ್ಳದೆ ಮನೆಗೆ ಹೋಗೋ ಪರಿಸ್ಥಿತಿ ಆತಂದ. ಏ ಅವನೇನಂದ, ಏ ಅದಕ್ಕೆ ಯಾಕೆ ಯೋಚನೆ ಮಾಡಿದ್ಯ, ತಾತಾಚಾರ್ಯ ಇಲ್ಲ ನಮ್ಮ ಕ್ಲಾಸ್ಮೇಟು ಅವನ ಕೈಗೆ ಹೇಳಿಸ್ತೀನಿ ಅಂದ. ಆಯ್ತಾ ಅವನೇನು ಹೇಳ್ತಾನೆ ಆಮೇಲೆ ನಮ್ಮ ಕ್ಲಾಸ್ಮೇಟು ಅಂದೆ. ಏ ನಿನಗೇನು ಗೊತ್ತು, ತಾತಾಚಾರ್ಯ ಈಕ್ವಲ್ ಟು ಡಿಗ್ರಿ ಕ್ಲಾಸಿಗೆ ಅವನು ಸಂಸ್ಕೃತದಲ್ಲಿ ಆ ಡಿಗ್ರಿ ಎಲ್ಲ ವಿದ್ವತ್ ಆಗಿದೆ, ವಿದ್ವತ್ ಅಂದ್ರೆ ಅದು ಎಮ್ ಎ ಮಾಡ್ತೀವಲ್ಲ ನಾವು, ಹಾಗದು ಅಷ್ಟು ಓದಿದಾನೆ ಅವನ ಕೈ ಹೇಳಿ. ಈ ವಯಸ್ಸಿನ ಹೋಗಿ ಕೇಳೋದು ಹೆಂಗೆ ಆಮೇಲೆ ಸುಮ್ಮನೆ ನಾನು ಮಾತಾಡ್ತೀನಿ. ಅವನು ಕರ್ಕೊಂಡೋಗಿ ಅವ್ರ ಮನೆ ಪರಿಚಯ ಮಾಡಿ, ಬನಮಯ ಕಾಲೇಜ್ ಹಿಂದ್ಗಡೆ ಇತ್ತು ಅವ್ರ ಮನೆ ಮೈಸೂರಿನಲ್ಲಿ. ಹೋಗಿ ಟೀಚ್ ಕಮೆನ್ಸ್ ಮಾಡ್ದ, ನಮಗಿರೋ ಸಬ್ಜೆಕ್ಟ್ಗಳದೇ ಆ ವರ್ಷಕ್ಕೆ ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಟೀಚ್ ಮಾಡ. ಆದರೆ ಸಾಹಿತ್ಯ ಅಂತ ಒಂದು ಪುಸ್ತಕ ಇತ್ತು, ಸಂಸ್ಕೃತದ ಸಾಹಿತ್ಯದ ಬಗ್ಗೆನೇ ಒಂದಷ್ಟು ಬುಕ್, ಅದನ್ನ ಕೆಲವು ಉದಾಹರಣೆ ಕೊಟ್ಟು ಶ್ಲೋಕಗಳಿದ್ದು ಅವೆಲ್ಲ ಪರಿಚಯ ಮಾಡ್ಕಂತ ಹೇಳ್ಕಂತ ವ್ಯಾಕರಣ ಹೇಳ್ಕೊಡುತ್ತ, ಮಾಳ್ವಿಕಾಗ್ನ ಮಿತ್ರ ಡ್ರಾಮಾ ಇತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡುತ್ತ. ಆ ಸಂಸ್ಕೃತ ಭಾಷೆ ಅದರಲ್ಲಿ ಸತ್ವವನ್ನು ಎಷ್ಟು ಮನದಟ್ಟು ಮಾಡ್ದ ಅಂದ್ರೆ ಹತ್ತುಬಿಟ್ಟೆ, ಬಹಳ ಜ್ವರ ಹತ್ತುಬಿಟ್ಟೆ. ಯಾಕ್ರೆ ಹೇಗೆ ಕೊಡ್ರೆ ಹಿಂಗೆ ಅಂದ. ಏನ್ ಮಾಡದಪ್ಪ, ನಾನು ಯಾರೋ ಕೊಟ್ಟು ತಗಾ ಇದನ್ನ ಓದು ಅಂತ, ಆದ್ರೆ ನಾನು ಅದನ್ನ ಬೇಡ ಬೇಡ ಅಂತ ಒದ್ಕಂತ ಒದ್ಕಂತ ಬಂದೆ. ಇವತ್ತು ನಿಮ್ಮ ಹತ್ರ ಈ ವಿಶ್ಲೇಷಣೆ, ಈ ಸಾಹಿತ್ಯ ಎಷ್ಟು ವಿಚಾರ ಇದೆ, ಎಷ್ಟು ಜ್ಞಾಪಶಕ್ತಿ ವೃದ್ಧಿಸ್ಕೋಬಹುದು. ಆದರೆ ನಾನು ಇದನ್ನು ರೂಢಿಸ್ಕೊಂಡ್ಲಿಲ್ವಲ್ಲ, ಈ ತಾತ್ಕಾಲಿಕ ಪಾಸ್ ಆಗ್ಲಿಕ್ಕೆ ಅಷ್ಟಕ್ಕೇ ಸೀಮಿತ ಆಗ್ಬಿಟ್ಟೆ ನಾನು, ಮನಸ್ಸಿನಾಗ ವ್ಯಥೆಪಟ್ಟೆ. ಆಮೇಲೆ ಅಂತೂ ಡಿಗ್ರಿ ಆದ ಪಾಸ್ ಮಾಡಿಕೊಂಡು. ಆಗ ಯಮನಾಚಾರ್ಯರು ಅಲ್ಲೇ ಇದ್ರೇನು ಅಲ್ವೇ? ಹೌದು ಇದ್ರು, 63ನೇ ಇಸ್ವಿ. ನಮಗೆ ಇಂಗ್ಲಿಷಿಗೆ ಕೆ ಕೆ ಕೃಷ್ಣಮೂರ್ತಿ ಅಂತ ಬರೋರು, ಕನ್ನಡಕ್ಕೆ ಸಿ ಡಿ ನರಸಿಂಹ ಅವರಲ್ಲಿದ್ದರು. ಇಷ್ಟ ಅವರಲ್ಲಿ ಇನ್ನು ಕೆಲವರದ್ದೆಲ್ಲ ನೆನಪಿಲ್ಲ. ಎಕನಾಮಿಕ್ಸಿಗೆ ಬರೋ ಪ್ರಭು ಒಂದು ಬರೋರು, ಟಿ ನರಸೀಪುರದವರವರು, ಪ್ರಭುಸ್ವಾಮಿ ಅಂತ ಹೇಳಿ ಅವರು ಬರೋರು. ಸೈನ್ಸಿಗೆ ಯಾರೋ ಬರೋರು, ಒಂದು ಸಬ್ಜೆಕ್ಟ್ ಇತ್ತು ಪೇಪರ್, ಅದು ನೆನಪು ಸಾಲದ ಅಷ್ಟಾಗೀಗ. ಆಯ್ತು, ನೀವು ಸಂಸ್ಕೃತ ಕಷ್ಟಪಟ್ಟು ಓದ್ದೆ, ಅದರ ಸತ್ವ ಹೀರೋದ್ರಿಂದ ನನ್ನ ಕಣ್ಣಲ್ಲಿ ನಾನು ಇಷ್ಟು ದಿನ ಏನು ನಾನು ಅದನ್ನು ಅನುಭವಿಸೋಕ್ಕಾಗಲಿಲ್ಲ ಅನ್ನೋ ಒಂದು ಆತ್ಮಸಂತೋಷದಿಂದ ನಿಮ್ಮ ಕಣ್ಣಲ್ಲಿ ನೀರು ಬಂತು. ಅದೇ ರೀತಿ ಸಂಸ್ಕೃತದಲ್ಲಿ ಒಂದನೆಯ ಮಂಗರಾಜ ಅಂಥೇಳಿ ಒಬ್ಬ ಖಗೇಂದ್ರ ಮಣಿ ದರ್ಪಣ ಅಂಥೇಳಿ ಅದ್ಭುತವಾದಂಥ ಒಂದು ಪುಸ್ತಕ ಬರೆದಿದ್ದಾನೆ. ನಾವು ಈಗ ನಿಮ್ಮ ರೈತರ ಒಂದು ಬದುಕಿಗೆ ಬರ್ತಾ ಇದ್ರೆ, ಆಗಿನ ಕಾಲದಲ್ಲೇ ಒಂದು ವೃಕ್ಷಾಯುರ್ವೇದ ಸಸ್ಯಗಳಿಗೆ ಏನೇನು ರೋಗ ಬರುತ್ತೆ ಅದನ್ನು ಹೇಗೆ

ಇವತ್ತಿನವರೆಗೂ ನಾನು ಯಾವ ಕೃಷಿ ಮಾಡಿದ್ರು ಈಗ ಗೊಬ್ಬರ ಹಾಕೋದು ಹೊರಕದ್ಯಾನ ಆಧುನಿಕತೆಯ ಔಷಧಿ ಆಗಲಿ ಗೊಬ್ಬರ ಆಗಲಿ ಇಲ್ಲ, ಏನಾದ್ರು ಆರ್ಗ್ಯಾನಿಕ್ ಅಷ್ಟೇ. ಕೆಲವ್ರು ಹೇಳ್ತಾರೆ ಸಾವಯವ ಒಳ್ಳೇದು ಇಲ್ಲ ಅಂತ ಹೇಳಲ್ಲ, ಆದರೆ ಇಳುವರಿ ಎಲ್ಲ ಭಾಳ ಕಮ್ಮಿ ಕೊಟ್ಟು ಬಿಡುತ್ತೆ, ಅದು ಭಾಳ ದಿನ ಕಾಯಬೇಕು, ಮೈಂಟೈನ್ ಮಾಡೋದು ತುಂಬ ಕಷ್ಟ, ಈ ಎಲ್ಲ ಮಾತುಗಳು ಇದ್ದಾವೆ. ಅದು ಸಹಜವಾಗಿ ಜನ ಮಾತಾಡ್ತಾರೆ ಇಳುವರಿ ಜಾಸ್ತಿ ಬರೋದಲ್ಲ ಅಂತೇಳಿ. ಸಾವಯವ ಕೃಷಿಲಿ ಇಳುವರಿ ಜಾಸ್ತಿ ಬರೋದಲ್ಲ ಅನ್ನೋದಕ್ಕಂತನೂ ಹೈಬ್ರಿಡ್ ತಳಿಗಳದ್ದು ಉತ್ಪನ್ನ ಜಾಸ್ತಿ ಬರುತ್ತೆ ಅಷ್ಟೇನೆ. ಹೈಬ್ರಿಡ್ ತಳಿ ಅಲ್ಲದೆ ಇದ್ರೆ ಯಾವ ತಳಿಯಲ್ಲಿ ಉತ್ಪನ್ನ ಜಾಸ್ತಿ ಬರಲ್ಲ. ಇದು ನಾಲ್ಕೈದು ವರ್ಷ ಅದನ್ನೇ ಹಾಕೊಂಡ್ರೆ ಅದು ಮಾಮೂಲಿಗೆ ಬಂದ್ಬಿಡುತ್ತೆ. ಯಾವುದೇ ಹೈಬ್ರಿಡ್ ತಳಿ ಮಾಡಿದ್ರು ನಾಲ್ಕು ಹತ್ತು ಬೆಳೆ ಅಥವಾ ಐದೇ ಬೆಳೆ ಅಷ್ಟರ ಮೇಲೆ ಮತ್ತೆ ಹೊಸ ಬೀಜನೇ ತರಬೇಕು. ನಾವು ಮಾಡ್ಕೊಂಡಿರೋ ಬೀಜ ತಂದು ನಾಲ್ಕು ವರ್ಷ ಆತ ಇದನ್ನೇ ಹಾಕಂದ್ರೆ ಮತ್ತೆ ಬರಲ್ಲ, ಅದು ಅದ್ರ ಗುಣ ಸತ್ತು ಹೊರಟೋಗ್ಬಿಡುತ್ತೆ. ಅದು ಇದು ಹೈಬ್ರಿಡ್ ಹೈಬ್ರಿಡ್ ಅಂತಾರಲ್ಲ ಗೌಡ್ರೆ, ಈಗ ನೀವು ಸಾವಯವ ಪದ್ಧತಿನಲ್ಲಿ ಬೆಳೆಯೋ ಅಂತಹ ಆಹಾರ ಧಾನ್ಯಗಳಲ್ಲಿ ಇರ್ತಕ್ಕಂತ ಏನೋ ಹೇಳ್ತಾರೆ, ಒಂದಿದ್ ತಿಂದ್ರೆ ವಿಟಮಿನ್ ಇದ್ ಬರುತ್ತೆ, ಆ ವಿಟಮಿನ್ ಇರುತ್ತೆ, ಇದೆಲ್ಲ ಹೇಳ್ತಾರೆ. ಹೈಬ್ರಿಡ್ ಅಲ್ಲೂ ಅದೇ ಇರುತ್ತಾ? ಹೊಟ್ಟೆ ತುಂಬತ್ತಷ್ಟೇ, ನಿಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್ ಏನು ಬರಲ್ಲ, ಅದಕ್ಕಾಗಿ ಹಾಸ್ಪಿಟಲ್ ಹೋಗೋದ. ಹೋಟ್ಲಲ್ಲಿ ಅನ್ನಕ್ಕೆ ಸೋಡಾ ಹಾಕ್ತಾರೆ ಅಂದಂಗೆ. ಇವತ್ತು ಕಾಯಿಲೆಗಳು ಜಾಸ್ತಿ ಆಗಿದೆ ಅನ್ನೋದು ಎಲ್ಲ ಮೆಡಿಸಿನ್ ಹೊಡೆದ್ ತಿನ್ನದ್ ನಾವು. ದನಕದಗಳಿಗೆ ಹಾಕೋದು ಅದನ್ನೇ ಔಷಧಿ ಹೊಡೆದು ಹುಲ್ಲ ಹಾಕೋದು, ಅವುಗಳ ನಾಲ್ ಸತ್ತುವನ್ನು ಕಡಿಮೆ, ನಮ್ಮಲ್ಲಿ ದೇಹದಲ್ಲಿ ಶಕ್ತಿಯೂ ಕಡಿಮೆ, ಮುಟ್ಟಿದ್ದಕ್ಕೂ ಆಸ್ಪತ್ರೆ ಹೋಗ್ಬೇಕು. ರೆಸಿಸ್ಟೆನ್ಸ್ ಪವರ್ ಇಲ್ಲ ನಮ್ಮ ಹತ್ರ. ತಮಗೆ ಎಷ್ಟು ವಯಸ್ಸೀಗ? 82. ಆರೋಗ್ಯನ ಹೇಗೆ ಕಾಪಾಡ್ಕೊಂಡಿದ್ದೀರಿ? ಏನಿಲ್ಲ, ನಮ್ಮ ಮಾಮೂಲಿ, ನಾವೇನು ಯಾವ ಚೌಕಟ್ಟು ಇಲ್ಲ ಆಹಾರಕ್ಕೆ, ಮನೆಯಲ್ಲಾಗಲಿ ಬಂಧುಗಳ ಮನೆಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಯಾರು ಏನ್ ಮಾಡಿದ್ರೆ ಅದನ್ನ ಊಟ ಮಾಡ್ತೇವೆ. ಯಾವ ತರಕಾರಿ ಆಗ್ಲಿ ಯಾವ್ದಾಗ್ಲಿ ಪೂರ್ಣ ಸಸ್ಯಾಹಾರಿಗಳು ನಾವು ಅಷ್ಟೇನೆ. ಬೇಯಿಸಿ ಮೇಸಿ ನೆಂಟಿಸ್ತನ ಜಾಸ್ತಿ, ನಮಗೆ ಸಂಬಂಧಿಕರು ಜಾಸ್ತಿ, ಸ್ನೇಹಿತರು ಜಾಸ್ತಿ, ಹಂಗಾಗಿ ಆ ಕಡೆ ಹೋದ್ರೆ ಅಲ್ಲೇ ಆಹಾರ ಪದ್ಧತಿನೂ ನಾವು ರೂಢಿಸ್ಕೊಂಡಿದ್ವಿ. ನಮಗೇನು ಯಾವ ರೆಸ್ಟ್ರಿಕ್ಷನ್ ನಮಗೆ ಅದಾಗಲ್ಲ ಇದಾಗಲ್ಲ ಅಂದ. ಅದು ಯಾಕೆ ಕಾರಣ ಅಂದ್ರೆ, ಒಮ್ಮೆ ನಮ್ಮ ತಂದೆ ಸ್ವಲ್ಪ ವ್ಯವಹಾರ ಮಾಡೋರು, ಕೊಟ್ಟು ಕೊಡೋದು, ಮಳೆಗಾಲದಲ್ಲಿ ಸಾಲ ಕೊಡೋದು, ಬೆಳಗ್ಗೆ ಸುಗ್ಗಿಲಿ ವಸೂಲು ಮಾಡೋದು ಇತ್ತು. ಅವಾಗೆಲ್ಲ ಬ್ಯಾಂಕ್ ಕಡಿಮೆ, ಎಲ್ಲ ಹಳ್ಳಿ ಗೌಡರುಗಳೇ ಮಾಡೋದು. ಆ ಸಂದರ್ಭದಲ್ಲಿ ಒಬ್ಬರು ವಸೂಲಿಗೆ ಒಬ್ಬರು ಮನೆಗೆ ಹೋಗಿದ್ದೆ. ಪಾಪ ಅವ್ರು ಬಡವರು, ಕರವಿಲ್ಲ, ಕಾಫಿ ಮಾಡಕ್ಕೆ ಬಂದ್ಕೊಟ್ರು. ಕುಡಿಬೇಕೆ ಬಿಡಬೇಕೆ, ಕುಡಿದ್ರೆ ಅವನ ಆತ್ಮಗೆ ಎಷ್ಟು ನೋವಾಗುತ್ತೆ ಅಂತಕೊಂಡು ಕುಡಿಯೋದು. ಹಂಗಾಗಿ ಯಾರ ಮನೆ ಹೋಗ್ಲಿ ಏನೇ ಕೊಟ್ಟರೆ ಹಾಲು ಇರಲಿ ಇಲ್ಲದೆ ಇರಲಿ ರುಚಿ ಇರಲಿ ಇಲ್ಲದೆ ಇರಲಿ ನಾನು ತೃಪ್ತಿಯಿಂದ ತಗೊಂತೆ. ಆ ಟೈಮಲ್ಲಿ ಕೊಟ್ಟಿದ್ದು ಶಿವ ಕೊಟ್ಟಿದ್ದು ಕೊಟ್ಟಿದ್ದು ತೃಪ್ತಿಯಿಂದ. ಜೀವನದಲ್ಲಿ ತೃಪ್ತಿ ಇದೆ, ತೃಪ್ತಿ ಇದೆ. ಸಾವಯವ ಕೃಷಿ ಒಂದು ಪರಿವಾರ ಮಾಡಿಕೊಂಡು ಅದರ ಅಧ್ಯಕ್ಷರು ತಾವಾಗಿದ್ರಿ ಅಂತ ಕೇಳಿ. ಶರಾವತಿ ಸಾವಯವ ಕೃಷಿ ಮಿಷನ್ ಅಂತೇಳಿ ಇಲ್ಲಿ ಸಾಗರ ತಾಲೂಕಿನಲ್ಲಿ ಆಯ್ತು. ಅದಕ್ಕೆ ನಾನೊಬ್ಬ ಸಾವಯವ ಕೃಷಿ ಮೊದಲಿಂದ ಮಾಡ್ತಾ ಇದ್ದಾರೆ ಇವರು ಅಂತ ಗೊತ್ತಾಗಿ ಅವರು ಆ ಸಂಘ ಕಟ್ಕೊಂಡ್ರು, ಆನಂದ್ ಅಂತಿದ್ದಾರೆ, ಏ ಆನಂದ್ ಅಂತೇಳಿ. ಅವ್ರು ಬಂದು ನೀವು ಅಧ್ಯಕ್ಷರಾಗಬೇಕು ಅಂದ್ರೆ ಇಲ್ಲಿ ಸಾವಯವ ಕೃಷಿ ಮೀಟಿಂಗು ಮಾಡಿದ್ರು ನಮ್ಮ ಮನೆಯಲ್ಲಿ ನಾಲ್ಕಾರು ದೊಡ್ಡ ದೊಡ್ಡ ಪ್ರಮಾಣದಲ್ಲೇ ಮಾಡಿದ್ರು. ಅವಾಗಲೂ ಮಾಡಿದ್ರು, ಅದನ್ನು 4 ವರ್ಷ ಮಾಡಿದೆ ನಾನು. ಆಮೇಲೆ ಸ್ವಲ್ಪ ಆರೋಗ್ಯ ಕೆಡ್ತು, ವಯಸ್ಸು ಆಯ್ತು, ಒಳ್ಳೆ ಮೊಣಕಾಲು ನೋವು ಬಂತು, ಇನ್ನು ಬೇಡ ಅಂತ ಬಿಟ್ಟೆ. ಇನ್ನು ನನ್ನ ಬಿಟ್ಟು ನಮ್ಮ ಮಗನ ಕರ್ಕೊಂಡಿದ್ದಾರೆ, ತಗೊಂಡಿದ್ದಾರೆ, ಅವನ್ನೇ ಅಧ್ಯಕ್ಷರು ಮಾಡಿದ್ದಾರೆ ಈ ತಾಲೂಕಿಗೆ. ಪಾಲೇಕರ್ ಪದ್ಧತಿಯಲ್ಲಿ ಪಾಲೇಕರ್ ಪದ್ಧತಿ ಮಾಡ್ತೇವೆ ಅನಿಸ್ತಿರ್ತೀವಿ ಸ್ವಲ್ಪ. ಏನದು ಒಂದು ಸ್ವಲ್ಪ ವಿಷದವಾಗಿ ಹೇಳಿ. ಪಾಲೇಕರ್ ಪದ್ಧತಿಯಲ್ಲಿ ಏನಂದ್ರೆ, ಈಗ ಅದಕ್ಕೆ ಒಂದು 200 ಲೀಟರ್ದು ಒಂದು ಬ್ಯಾರಲಿಗೆ 10 ಕೆಜಿ ಸಗಣಿ, ಅದನ್ನ 10 ಲೀಟರ್ ಗೋಮೂತ್ರ, 2 ಕೆಜಿ ಬೆಲ್ಲ, ಇನ್ನು ಯಾವುದೇ ವಿಧವಾದ ಧಾನ್ಯಗಳ 2 ಕೆಜಿ ಹಿಟ್ಟು, ಎಲ್ಲ ಯಾವ ಧಾನ್ಯನಾದ್ರೂ ಆಗ್ಬೋದು, ಅದೇನು ಅದೇ ಅಂತಿಲ್ಲ. ಅಕ್ಕಿ, ರಾಗಿ, ಜೋಳ, ಹೆಸರು, ಉದ್ದು, ಎಳ್ಳು, ಬೆಲ್ಲ ಎಲ್ಲ ಆಗ್ಬೋದು. ಅದು ಎಷ್ಟು 2 ಕೆಜಿ ಹಾಕಿ ಅದನ್ನು ಕರಡು ಬಿಡೋದು, ಸಗಣಿ ಹಾಕಿ 2 ಕೆಜಿ ಸಗಣಿ ಹಾಕಿ, 10 ಕೆಜಿ ಸಗಣಿಗೆ ಕರಡು ಬಿಟ್ಟು 4 ದಿವಸ 5 ದಿವಸ ಹಿಂಗೆ ರೈಟ್ ಟರ್ನ್, ಲೆಫ್ಟ್ ಟರ್ನಲ್ಲಿ ರೈಟ್ ಟರ್ನೇ ಮಾಡಬೇಕು ನಮ್ಮ ದೇವಸ್ಥಾನ ಪ್ರದಕ್ಷಿಣೆ ಮಾಡಿದಾಗೆ. ಮಾಡಿ 5-3 ದಿವಸದಿಂದ 5 ಅಥವಾ 6 ದಿವಸ ಅದನ್ನು 1 ಎಕರೆ ಹಾಕ್ಬೋದು. ಸರ್ಕಾರಿ ಗೊಬ್ಬರ ಹಾಕಿ ಇವತ್ತಿನ ಹಾಕ್ತಾರೆ, ಇಂಡಿ ಗೊಬ್ಬರ ಹೆಸರು ಸರಿಯಾಗಿ ಎನ್ ಪಿ ಕೆ ಎಲ್ಲ ಹಾಕ್ತಾರಲ್ಲ, ಅದಕ್ಕಿಂತ ಚೆನ್ನಾಗಿ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಇದೇ ಗೊಬ್ಬರ ಅದೇ ಇದೆ. ನಾವೀಗ ತೋಟಕ್ಕೆ ಅಡಿಕೆ ತೋಟಕ್ಕೆ ಈಗ 14 ಎಕರೆ ತೋಟಕ್ಕೂ ನಮ್ಮ ಮಗನು ಅದೇ ಮಾಡ್ತಾನೆ. ಈಗೆಲ್ಲ ಸ್ವಲ್ಪ ಇನ್ನೂ ಲೇಟೆಸ್ಟ್ ಬಂದಿದೆ. ಆಮೇಲೆ ಈಗ ಅರ್ಗಾಕಿನ್ ಸಿಸ್ಟಮ್ ಅನ್ನು ಗೌರ್ಮೆಂಟು ಮಾಡಿ ಕಳಿಸ್ತೇವೆ. ಈಗ ಬೆಂಗಳೂರಿನಲ್ಲಿ ಕಸನೆಲ್ಲ ಸಂಗ್ರಹಣೆ ಮಾಡಿ ಅದನ್ನು ಗೊಬ್ಬರ ಮಾಡಿ ಅದನ್ನು ಮತ್ತೆ ಸಾಣಿಸಿ ರೆಡಿ ಮಾಡಿ ಕಳಿಸ್ತಾರೆ. ಅದು ಆರ್ಗ್ಯಾನಿಕ್ಕೇ, ಅದು ಇನ್ಆರ್ಗ್ಯಾಕಿನ್ ಅಲ್ಲ. ಅದನ್ನು ಇಂತಿಷ್ಟೇ ಪ್ರಮಾಣ ಹಾಕಬೇಕು ಅಂತ ಹೇಳ್ತಾರೆ. ಆಮೇಲೆ ನಮಗೆ ಬೆಂಗಳೂರು ತುಮಕೂರಿನ ಗೊಬ್ಬರ ಮಾಡಿದ್ದಾರೆ ಸಣ್ಣದು, ಒಂದು 20 ಬಟ್ಲೆ, ಅದರಾಗೇನೆ 1 ಎಕರೆಗೆ ಹಾಕ್ಲಿಕ್ಕೆ ಒಂದು ಸಣ್ಣದೊಂದು 30 ಗ್ರಾಮ್ ಇರಲ್ಲ, ಅದನ್ನು 200 ಲೀಟರ್ ಕಳೆದ ಹಾಕೋದು. ಭಾಳಷ್ಟು ಬಂದಿದೆ. ಈಗ ನ್ಯಾನೋ ಗೊಬ್ಬರ ಅಂತೆಲ್ಲ ಬಂದ್ಬಿಟ್ಟಿದೆ. ಈಗ ನಿನ್ನೆ ಪೇಪರ್ ಮನೆ ದಿವಸ ಪೇಪರ್ ನೋಡದೆ ನಾನು, ಯೂರಿಯಾ ನ್ಯಾನೋ ಯೂರಿಯಾ ಬಂದಿದೆ ಅಂತ ಹೇಳಿ. ಒಂದ್ ಎಕರೆಗೆ ಅರ್ಧ ಲೀಟರ್ ಸಾಕಂತೆ. ಅದ್ರ ಬಗ್ಗೆ ಇನ್ನು ಮಾಹಿತಿ ನನಗೆ ಗೊತ್ತಿಲ್ಲ. ಎಷ್ಟು ಎಕರೆ ಇದೆ ತೋಟ ಗೌಡ್ರಿ? ತೋಟ ಈಗ ಒಂದು 14-13 ಎಕರೆ ಮಾಡಿದೀವಿ. ಏನೇನ್ ಬೆಳಿತೀರಿ? ನಾವೇನು ಅಡಕೆ, ಭತ್ತ, ಊಟಕ್ಕೆ ಆಗುವಷ್ಟು ಭತ್ತ, ಅಡಿಕೆ, ಸ್ವಲ್ಪ ತೆಂಗು, ಮೆಣಸು. ರಬ್ಬರ್? ರಬ್ಬರ್ ಒಂದು 50 ಕಿಲೋ ರಬ್ಬರ್ ಇದೆ. ಈಗ ಫಸಲು ತೆಗಿತಾ ಒಂದು 6-7 ವರ್ಷ ಆಯ್ತು. ಈಗ ಇನ್ನು ಪೂರ್ಣ ಪ್ರಮಾಣ ತೆಗೆದಿಲ್ಲ ಇನ್ನು. ಈಗ ಅಡಿಕೆನ ನೀವು ಎಲ್ಲ ಕೃಷಿ ಉತ್ಪನ್ನಗಳನ್ನ ಸಾವಯವದಲ್ಲೇ ಮಾಡ್ತೀರಿ. ನಿಮ್ಮ ಒಂದು ರೇಟ್ ಮಾರ್ಕೆಟಿಗೆ ಹೋದಾಗ ವ್ಯತ್ಯಾಸ ನಿಮ್ದು ಜಾಸ್ತಿ ಇರುತ್ತ? ಹೇಗೆ ಅದ್ರ ಕ್ವಾಲಿಟಿ ಅಸೆಸ್ ಹೇಗೆ ಗೊತ್ತಾಗತ್ತೆ? ಈಗ ಸಾಮಾನ್ಯ ಜನಕ್ಕೆ ಅಡಿಕೆ ಅಂತ ನೋಡಿದ್ರೆ ಸಾವಯವದಿಂದ ಬಂದಿರತಕ್ಕಂತಹದ್ದು, ರಾಸಾಯನಿಕದಿಂದ ಬೆಳೆದಂತಹದ್ದು, ಎರಡನ್ನು ಅಕ್ಕಪಕ್ಕ ಇಟ್ಟಾಗ ಅಷ್ಟು ಅಡಿಕೆ ಒಳಗೆ ಗೊತ್ತಿಡಲಿಕ್ಕೆ ಸಾಧ್ಯವೇ ಇಲ್ಲ. ಹಂಗಿದ್ದಲ್ಲಿ ಕಂಡುಹಿಡಿಯಬಹುದು, ಅಡಿಕೆಯಲ್ಲಿ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಹಂಗಿದ್ದಾಗ ನಿಮಗೆ ಸಾವಯವ ಮಾಡಿದಾಗ ಖರ್ಚು ಜಾಸ್ತಿ ಬಂದಿರುತ್ತೆ. ಅದನ್ನು ತೂಗಿಸ್ಕೊಳ್ಳೋದಲ್ಲಿ ಮಾರುಕಟ್ಟೆನಲ್ಲಿ ನೀವು ಹೇಗೆ ಬೆಲೆನ ನಿಷ್ಕರ್ಷ ಮಾಡ್ಕೊಳ್ತೀರಿ? ಅಲ್ಲ, ಅಲ್ಲಿ ಟೆಂಡರಿಗೆ ಹಾಕ್ತಾರೆ. ಅಡಿಕೆ ರೇಟು ಸ್ವಲ್ಪ ಇದ್ದಿದ್ದರಲ್ಲಿ ಉತ್ತಮ ಆದ್ರೆ ಅಡಿಕೆಗೆ ಒಂದು ಹಿನ್ನೆಲೆ ಇದೆ. ಇವತ್ತಿನ ಆ ಹಿನ್ನೆಲೆ ಇಲ್ಲ. ಹೊಟ್ಟೆ ಆದ ಮೇಲೆ ಅಡಿಕೆ ಮಾಡ್ತಾರೆ ಎಲ್ಲರೂ. ಈಗ ವರ್ಷಿಡೀ ಬೆಳೆ ಆಗಿ ಹೋಗಿದೆ ಅದಕ್ಕೆ. ಮೊದಲು ಹಿಂದೆಲ್ಲ ವರ್ಷದಲ್ಲಿ 3 ತಿಂಗಳು ಒಂದು ಸೀಸನ್, ಅಕ್ಟೋಬರ್ ನವಂಬರ್ ಡಿಸೆಂಬರ್ ಎಂಡ್ ಆಗ್ತದೆ. ಈಗ ಹಂಗಲ್ಲ, 360 ದಿವಸ ಅಡಿಕೆ ಬೆಳೆ. ಈಗ ಈಗ ಬೆಳಸಿಮೇಲೆ ಆಗಲೇ ಈ ಜೂನ್ ತಿಂಗಳಲ್ಲಿ ಕಟಾವು ಶುರು ಹೋಗ ಏಪ್ರಿಲ್ವರೆಗೂ ಮಾಡ್ತಾರೆ. ಈ ಕೃಷಿ ಮಾಡೋದನ್ನು ಜನಗಳ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಹೊರತು ನಮಗೆ ಉತ್ಪನ್ನಕ್ಕೆ ಏನ ತೊಂದರೆ ಇಲ್ಲ. ಅವರು ಈಗ ಸರ್ಕಾರಿ ಗೊಬ್ಬರ ಹಾಕ್ಬೇಡ, ಅವರಿಗೆ ತೋಟ ಲೈಫ್ ಬರಲ್ಲ. ಸಾವಯವ ಕೃಷಿ ಮಾಡಿದ್ರೆ ತೋಟ ಲೈಫ್ ಬರುತ್ತೆ. ಅವರವಲ್ಲ 45 ವರ್ಷ ಬಾಳಿಕೆ ಗಿಡ ಬದುಕ್ತವೆ, ನಮ್ಮ 80-90 ವರ್ಷ ಬದುಕ್ತವೆ. ಗೌಡ್ರಿಗೆ ಏನಪ್ಪ 15 ಎಕರೆ ತೋಟ ಇದೆ, ಆರಾಮ ಮಾಡ್ಕೊಂಡು ಹೋಗ್ತಾರೆ. ನಾವು 1 ಎಕರೆ ತೋಟದಾಗೆಲ್ಲ ಅವನ್ನೆಲ್ಲ ಮಾಡಕ್ ಆಗಲ್ಲ ಅಂತ ಕೆಲವರು ಹೇಳಿದ್ರೆ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಅದು ಸುಳ್ಳೇದು. 1 ಎಕರೆ ಇರೋರು ನಮಗಿಂತ ಚೆನ್ನಾಗಿ ಉತ್ಪನ್ನ ತೆಗಿಬಹುದು. ಅದಕ್ಕೆ ಸಾಧ್ಯ ಯಾಕೆ? ಯಾಕಂದ್ರೆ ನಾವು ಪ್ರಮಾಣ ಜಾಸ್ತಿ ಇರೋದ್ರೆ ನಾವು ಅದನ್ನ ಮೇಂಟೈನ್ ಮಾಡಿ ಅಷ್ಟು. ಅದಕ್ಕೂ ಪ್ರತಿ ವರ್ಷನೂ ಗೊಬ್ಬರ ತಂದು ಹಾಕ್ಲಿಕ್ಕಾಗ್ಲಿ ಅಥವಾ ಯಾವುದೇ ಗೊಬ್ಬರ ಆಗ್ಲಿ, ಆರ್ಗ್ಯಾನಿಕ್ ಈಗೇನು ಹೊಸ ಲೇಟೆಸ್ಟ್ ಏನು ಬಂದಿದಾವಲ್ಲ, ಲೈನ್ ಪಿ ಕೆ ಪೌಡರ್ನಲ್ಲಿ ಹಾಕೋದು, 4 ಕೆಜಿ ಒಳಗೆ ಹಾಕೋವು, ಒಂದೇನೇ ಮಾಡೋದಾದ್ರೂ ಕಷ್ಟವಾಗತ್ತೆ. ಅದೇ 1 ಎಕರೆ ಇದ್ದವನಿಗೆ ವರ್ಷಿಡಿ ಅದನ್ನೇ ಮಾಡ್ಬೋದು, ಪ್ರತಿ ವರ್ಷ ಮಾಡ್ಬೋದು. ಅದನ್ನ ಪ್ರತಿ ವರ್ಷ ಮಾಡಿದ್ರೆ ಯಾಕತ್ತಾದಾಗ ತಾನು ಆಟೋಮೆಟಿಕ್ ಆಗಿ ಇಳುವರಿ ಜಾಸ್ತಿ ಬರುತ್ತೆ. ಎಷ್ಟೊತ್ತಿಗೆ ಹೋಗ್ತೀರಿ ಗೌಡ್ರೆ ದಿನ ತೋಟಕ್ಕೆ? ಈಗ 1.5 ವರ್ಷ ಆಯ್ತು ತೋಟಕ್ಕೆ ಹೋಗೋದು ಕಮ್ಮಿ, ಮನೆಯಲ್ಲೇ ಜಾಸ್ತಿ. ಈಗ ಮೊದಲಾದ್ರೆ ನಾನು ವರ್ಷಕ್ಕೆ ಪ್ರಾರಂಭದ ನನ್ನ ವಯಸ್ಸಿನಲ್ಲೇ ನಾನು ದಿವಸಕ್ಕೆ 2 ಸಾರಿ ಕಡ್ಡಾಯವಾಗಿ ನನ್ನ ಎಲ್ಲ ಜಮೀನು, ನನ್ನ ಎಷ್ಟು ನನ್ನ ಜಮೀನು ಎಲ್ಲ ಜಮೀನು 2 ಸಾರಿ ಒಡ್ಡಾಡ್ತಿದ್ದೆ. ಈಗ ಆಗಲ್ಲ, ಈಗ 2 ವರ್ಷ ಆಯ್ತು ಕಮ್ಮಿ ಆಯ್ತು ಬಿಟ್ಟದು. ಈಗ ಈ ವರ್ಷದ್ದು ಪೂರ್ಣ ಕಡಿಮೆ, ಮಗ ನೋಡ್ಕೊಳ್ತಾನೆ ಅಷ್ಟು ಬಿಟ್ಟರೆ ನಾವು ಅಂತೂ ಹೋಗಲ್ಲ. ಎಲ್ಲೋ ವಾರಕ್ಕೆ ಒಂದ್ಸರಿ ಸುಮ್ಮನೆ ಹೋಗ್ಬಿಟ್ಟು ನೇರೋ ಹೋಗೋದು, ನೇರೋ ಬಂದ್ಬಿಡೋದು ಅಷ್ಟೇ, ಅಡ್ಡಾಡಂಗಿಲ್ಲ ಆ ಕಡೆ ಈ ಕಡೆ. ಮನೆಯಲ್ಲಿ ಮತ್ತೆ ನಿಮ್ಗೆ ಒಂಥರ ಬೇಜಾರ ಅನ್ಸಲ್ವಾ? ನನಗೇನು ಬೇಸರ ಅಲ್ಲ, ಯಾಕಂದ್ರೆ ಬೇಕಷ್ಟು ಕೆಲಸ ಇದೆ ಮನೆಗೆ. ಇದ್ರೆ ಸುಮ್ಮನೆ ಕೂತ್ಕೊಂಡ್ರು ಬೇಕಷ್ಟು ಕೆಲಸ ಇರ್ತದೆ. ಮಾಡಿದ್ರೆ ಮಾಡದಿದ್ದವನು ಯಾವುದಿಲ್ಲ. ಏನ್ ಕೆಲಸ ಮಾಡ್ತೀನಿ? ಪುಸ್ತಕಗಳನ್ನು ಓದ್ತೀನಿ, ನನಗೆ ತಿಳಿದೇನೋ ಬರೀತೀನಿ. ನನ್ನ ಸಂಗ್ರಹಣೆ ಪುಸ್ತಕ ಸುಮಾರು ಒಂದು 200-300 ಮೇಲೆ ಪುಸ್ತಕ ಇದೆ ಅಂತಾರೆಲ್ಲ ಓದ್ತವೆ, ಸಾಹಿತ್ಯ ಇದ್ದಿದೆ. ಹಾಗಂತಾನೆ ಅದನ್ನು ಓದಿ ಬಹಳ ಭಂಡಾರ ನನ್ನ ತಲೆಗೈತಿ ಅಂತೇನಿಲ್ಲ. ಓದೋದು ಅದಕ್ಕೆ ಸುಳ್ಳೇ ಮರೆತು ಬಿಡೋದು. ಆ ಓದಿದ್ದ ನನ್ನ ಜೀವನದಲ್ಲಿ ಅದೇ ಒಂದೇ ದೊಡ್ಡ ಹ್ಯಾಂಡಿಕ್ಯಾಪ್ ಅಂದ್ರೆ ಓದಿದ್ದ್ಯಾವುದು ನನ್ನ ತಲೆ ಓದಿದ್ದೆಲ್ಲ ಅಂತಲ್ಲಿ ನಾನು ಇಂಡಿಯಾ ಆಳ್ತಿದ್ದೆ. ಓದೋದು ಸಂತೋಷ ಪಡೋದು. ವೀಕ್ಲಿ ಪೇಪರ್ ಬರ್ತವೆ, ವೀಕ್ಲಿ ತರಿಸ್ತೀವಿ, ಯಾರಾದ್ರೂ ಜನ ಬರ್ತಿರ್ತಾರೆ ಮಾತಾಡ್ತೀವಿ. ಇಲ್ಲೇ ಪಕ್ಕದಲ್ಲಿ ಮಠದ ಗುರುಗಳು ಇರೋದ್ರಿಂದ ಜನ ಬಂದೇ ಬರ್ತಿರ್ತಾರೆ, ನಮ್ಮ ಗೌಡರ್ ಹೋಗೋಣ ಮಾತಾಡ್ಕೊಂಡು ಬರೋಣ ಅಂತ ಬರ್ತಾರೆ. ಈ ಆಧ್ಯಾತ್ಮ ಮತ್ತೆ ಕೃಷಿ ಎರಡನ್ನ ನೋಡಿದಾಗ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತ ಅನ್ಸತ್ತ? ಕೃಷಿ ಮಾಡ್ಬೇಕಂದ್ರೆ ಆಧ್ಯಾತ್ಮ ಬಿಡಬೇಕು ಅಂತೇನಿಲ್ಲ, ಆಧ್ಯಾತ್ಮನ ಹೆಚ್ಚಿಕೊಂಡು ಕೃಷಿ ಬಿಡಬೇಕು ಅಂತನೂ ಏನಿಲ್ಲ. ಅದು ಶಿವನು ನಮಗೆ ಜೀವನ ಪೂರ್ಣ ಕೊಟ್ಟಿದ್ದಾನೆ, 24 ಗಂಟೆ ಕೊಟ್ಟಿದ್ದಾನೆ, ಅದ್ರ 12 ಗಂಟೆ ಹಗಲು ಕೊಟ್ಟಿದ್ದಾನೆ ಒಳ್ಳೆ ದುಡಿಲಿ ಪಡೀಲಿ ಅಂತ. ಅವನು 24 ಗಂಟೆ ನಮಗೆಲ್ಲ ವ್ಯವಸ್ಥೆ ಕೊಟ್ಟಾಗ ಒಂದು ದಿವಸಕ್ಕೆ 1/2 ಗಂಟೆ ದೇವ್ರ ಧ್ಯಾನ ಮಾಡಿದ್ರೆ ಅಥವಾ 1 ಗಂಟೆ ಅಥವಾ 1/2 ಗಂಟೆ ಮನೋ ನೆಮ್ಮದಿ ಬರುತ್ತೆ, ಸಂತೋಷ ಇರುತ್ತೆ, ಟೆನ್ಷನ್ ಇರಲ್ಲ. ಏನು ಇವರು ಇವತ್ತಿನ ಕಾಲದಲ್ಲಿ ಹೇಳ್ತಾ ಇರಲ್ಲ ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು, ಆ ಸಮಯ ದೇವ್ರ ಧ್ಯಾನ ಮಾಡಿದ್ರೆ ಹೋಯ್ತು ಹೊರಟು ಹೋಗುತ್ತೆ, ನಾರ್ಮಲ್ ಆಗ್ಬಿಡು. ಒಳ್ಳೇದು ಗೌಡ್ರಿ, ತುಂಬಾ ಜೀವನ ನಡೆಸ್ತಾ ಇದ್ದೀರಿ. ದೇವ್ರದ್ದು ನಮ್ಮ ಹಿರಿಯರ ಆಶೀರ್ವಾದ, ನಮ್ಮದು ಮೂಲತಃ